50 languages. 89 89 صيغة الأمر 1 ವಿಧಿ ರೂಪ 1 أنت كسول بشكل لا تكن كسولا للغاية ನೀನು ತುಂಬಾ ಸೋಮಾರಿ ಅಷ್ಟು ಸೋಮಾರಿಯಾಗಿರಬೇಡ ಅಂತ ತನಾಮು ತವೀಲನ್ ಲಾ ತನಾಮ್ ತವೀಲನ್ ನೀನು ತುಂಬಾ ನಿದ್ರೆ ಮಾಡುತ್ತೀಯ ಅಷ್ಟು ನಿದ್ದೆ ಮಾಡಬೇಡ ಇನ್ನಕ ತಾತಿ ಫಿ ವಕ್ತ್ ಮುತಅಖಿರ್ ಲಾ ತತಅಖರ್ ಬಿಹಾದ ಶಕ್ಲ್ ನೀನು ತುಂಬಾ ತಡವಾಗಿ ಬರುತ್ತೀಯ ಅಷ್ಟು ತಡವಾಗಿ ಬರಬೇಡ إنك تضحك بصوت عال. لا تضحك كذلك. نينو تُمبا جوراغي نغتيا. أشتو جوراغي نغبيدا. إنك تتكلم بصوت منخفض. لا تتكلم هكذا. نينو تُمبا مدواغي ماتنا دوتيا. أشتو مدواغي ماتنا دبيدا. إنك تشرب كثيرا. لا تشرب بهذا القدر. نينو تُمبا كُڈيُتّيا. أشتو هيچّو كُڈيا بيدا. إنك تدخن كثيراً. لا تدخن كثيراً. نينو تُمبا دھوما پانا ماڈُتّيا. أشتو دھوما پانا ماڈا بيدا. إنك تعمل كثيراً. لا تعمل كثيراً. ನೀನು ತುಂಬಾ ಕೆಲಸ ಮಾಡುತ್ತೀಯ ಅಷ್ಟು ಕೆಲಸ ಮಾಡಬೇಡ ಇನ್ನಕ ತುಸ್ರಉ ಕಸೀರನ್ ಖಫಿಫ್ ಅಸ್ಸುರಅ ನೀನು ಗಾಡಿಯನ್ನು ತುಂಬಾ ವೇಗವಾಗಿ ಓಡಿಸುತ್ತೀಯ ಅಷ್ಟು ವೇಗವಾಗಿ ಓಡಿಸಬೇಡ ಇನ್ಹದ್ ಯಾ ಸೈಯದ್ ಮೋಲರ್ ಎದ್ದೇಳಿ ಮಿಲ್ಲರ್ ಅವರೇ ಇಜ್ಲಿಸ್ ಯಾ ಸೈಯದ್ ಮೋಲರ್ ಕುಳಿತುಕೊಳ್ಳಿ ಮಿಲ್ಲರ್ ಅವರೇ ابق في مقعدك سيد مولر ಕುಳಿತುಕೊಂಡೇ ಇರಿ ಮಿಲ್ಲರ್ ಅವರೇ كن صبورا تحلى بالصبر ಸ್ವಲ್ಪ ಸಹನೆಯಿಂದಿರಿ خذ وقتك لا تتسرع ನಿಮಗೆ ಬೇಕಾದಷ್ಟು ಸಮಯ ತೆಗೆದುಕೊಳ್ಳಿ انتظر لحظة انتظر قليلا ಒಂದು ನಿಮಿಷ ಕಾಯಿರಿ كن حذرا ಹುಷಾರಾಗಿರಿ كن دقيقا في المواعيد ಸಮಯಕ್ಕೆ ಸರಿಯಾಗಿ ಬನ್ನಿ لا تكن غبيا ಮೂರ್ಖನಾಗಿರಬೇಡ